ಇದರಲ್ಲಿ ಡೈರಿ 100 ಶತಕೋಟಿಗೆ ಹೆಚ್ಚು ಜನರ ಜೀವನೋಪಾಯವನ್ನು ಅವಲಂಬಿಸಿದೆ. ಡೈರಿ ಉತ್ಪನ್ನಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಡೈರಿ ಕ್ಷೇತ್ರವು ಜಾಗತಿಕ ಆಹಾರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. ಇದು ವಿಶ್ವಾದ್ಯಂತ ಅನೇಕ ಜನರಿಗೆ ಆರ್ಥಿಕ, ಪೌಷ್ಟಿಕಾಂಶ ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ನೀಡುತ್ತದೆ. ಇದರ ಅಂಗವಾಗಿ ನಾವು ಕರ್ನಾಟಕ ಹಾಲು ಮಹಾಮಂಡಳಿಯ ಎಲ್ಲ ಹಾಲು ಒಕ್ಕೂಟಗಳಲ್ಲಿ ಜೂನ್ 1ರಂದು ಈ ವಿಶ್ವ ಹಾಲು ದಿನಾಚರಣೆಯನ್ನು ನಮ್ಮಲ್ಲಿಯೂ ಕೂಡ ಸರಳವಾಗಿ ಆಚರಣೆ ಮಾಡುತ್ತೇವೆ. ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ನಾವು ಈ ಆಚರಣೆಯನ್ನು ಮಾಡುತ್ತೇವೆ. ಕಳೆದ ಬಾರಿ ಕೊರೋನಾ ಇದ್ದ ಕಾರಣದಿಂದ ನಾವು ಕೇವಲ ಕೆಲವು ಆಶ್ರಮಗಳಿಗೆ ಹಾಲು ಮತ್ತು ಹಣ್ಣನ್ನು ಹಂಚಿ ಈ ವಿಶ್ವ ಹಾಲು ದಿನಾಚರಣೆ ಬಗ್ಗೆ ನಾವು ಅರಿವು ಮೂಡಿಸಿದ್ವಿ. ಆದರೆ ಈ ಬಾರಿ ಈ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಬಗ್ಗೆ ಹಾಗೂ ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡೋದೇ ಆಗಿರುತ್ತದೆ. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ಹಾಲಿನಿಂದ ಸುಮಾರು 5,000ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ. ಈ ಒಂದು ಹಾಲಿನಿಂದ ಕೂಡಿದ ಇಷ್ಟೊಂದು ಉತ್ಪನ್ನಗಳನ್ನು ತಯಾರಿಸಿದ ಬೇರೆ ಯಾವುದೇ ಒಂದು ಉತ್ಪನ್ನ ಅಥವಾ ಒಂದು ಪದಾರ್ಥ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಹಾಲಿಗೆ ಬಹಳಷ್ಟು ಮಹತ್ವ ಇದೆ. ಹಾಗೆ ಈ ವರ್ಷದ 2022ರ ವಿಶ್ವ ಹಾಲು ದಿನಾಚರಣೆಯ ಥೀಮ್ ಏನಿಳುತ್ತೆ ಅಂತಂದರೆ, ಅಥವಾ ಧ್ಯೇಯೋದ್ದೇಶ, ಪರಿಸರ, ಪೌಷ್ಟಿಕತೆ ಮತ್ತು ಸಾಮಾಜಿಕ ಆರ್ಥಿಕ ಸಬಲೀಕರಣದ ಸಮೇತ ಹೈನೋದ್ಯಮದಲ್ಲಿ ಸುಸ್ಥಿರತೆ. ಇದರಲ್ಲಿ ನಾವು ಹೈನೋದ್ಯಮವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಆಗಿರುತ್ತದೆ. ಹಾಗೂ ಜನರ ಆರೋಗ್ಯ ಹಾಗೂ ಪೌಷ್ಟಿಕತೆ ಕೂಡ ಕಾಪಾಡಿಕೊಳ್ಳಬೇಕಾಗುತ್ತದೆ. ಇದರಿಂದ ಹೈನು ಉದ್ಯಮದಲ್ಲಿ ತೊಡಗಿರುವವರಿಗೆ ಆರ್ಥಿಕ ಸಬಲೀಕರಣವೂ ಆಗುವ ಸಾಧ್ಯತೆ ಇದೆ. ಮುಂದೆ ಹಾಲು ಕುಡಿಯುವುದರಿಂದ ಆರೋಗ್ಯ ಸುಧಾರಣೆ, ಹಾಲು ಪೋಷಕಾಂಶಗಳಿಂದ ಕೂಡಿದೆ, ಹಾಲಿನಿಂದ ಮಾನವ ಶರೀರದ ಬೆಳವಣಿಗೆ ಹಾಗೂ ದೈನಂದಿನ ಕಾರ್ಯಚಟುವಳಿಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ. ಹಾಲು ಒಂದು ಬಹುಮುಖ್ಯ ಘಟಕಾಂಶವಾಗಿದ್ದು ಅದನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸುಲಭವಾಗಿ ಸೇರಿಸಬಹುದು. ಓಟ್ ಮಿಲ್, ಕಾಫಿ, ಸೂಪ್ ಸೇರಿದಂತೆ ಅನೇಕ ಆಹಾರ ಬಗೆಯ ಆಹಾರ ತಯಾರಿಸಲು ಇದನ್ನು ಬಳಸಬಹುದು. ಹಾಲಿನಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸಬಹುದು. ಮುಖ್ಯವಾಗಿ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಚೀಸ್, ಪನ್ನೀರ್, ಪೇಡ, ಕುಂದ, ಐಸ್ ಕ್ರೀಮ್ ಸೇರಿದಂತೆ ಇನ್ನೂ ಅನೇಕ ಪದಾರ್ಥಗಳನ್ನು ಉತ್ಪಾದಿಸಿ ಪ್ರಯೋಜನ ಪಡೆಯಬಹುದು. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರೂ ಸಹ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸೇವನೆಯಿಂದ ಜನರಿಗೆ ಆಗುವ ಪ್ರಯೋಜನಗಳ ಫಲವಾಗಿ ಹಾಲು ಭಾರತ ದೇಶದ ಪ್ರಮುಖ ಆಹಾರಗಳಲ್ಲಿ ಒಂದಾಗಿದೆ. ಮಾನವನ ಶರೀರದ ಬೆಳವಣಿಗೆಗೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶಗಳು ಹಾಲಿನಲ್ಲಿ ಇರುವುದರಿಂದ ಇದನ್ನು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಾಲು ಉತ್ಪಾದನೆ ಜನರ ಜೀವನೋಪಾಯ ಅವಲಂಬಿಸಿದ್ದು, ಹೈನುಗಾರಿಕೆಯನ್ನು ಮುಖ್ಯ ಕಸುಬಾಗಿ ತೊಡಗಿಸಿಕೊಳ್ಳುತ್ತಿದ್ದು, ಇದರ ಪರಿಣಾಮವಾಗಿ ಭಾರತವು ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಪ್ರಥಮ ಸ್ಥಾನ ಪಡೆಯಲು ಕಾರಣವಾಗಿರುತ್ತದೆ. ಕರ್ನಾಟಕದಲ್ಲಿ ಈಗ ಒಟ್ಟು 15 ಹಾಲು ಒಕ್ಕೂಟಗಳು ಇದ್ದು, ಇದರಿಂದ ದಿನವೊಂದಕ್ಕೆ ಸರಾಸರಿ ನಾವು 91 ಲಕ್ಷ ಲೀಟರ್ ಶೇಖರಣೆ ಮಾಡುತ್ತಿದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಫ್ಲಶ್ ಸೀಸನ್ ಮುಖ್ಯವಾಗಿ ಇದರಲ್ಲಿ ಆಲ್ಮೋಸ್ಟ್ 95 ಲಕ್ಷ ತನಕ ಹೋಗುವ ಸಾಧ್ಯತೆ ಇದೆ. ಈಗ ನಮಗೆ ಜೂನ್ ಜುಲೈ ಫ್ಲಶ್ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಹಾಲಿನ ಶೇಖರಣೆಯಲ್ಲಿ ಜಾಸ್ತಿಯಾಗಲಿದೆ. ಮೈಸೂರು ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ನಾವು ದಿನವೊಂದಕ್ಕೆ 7.5 ಲಕ್ಷ ಲೀಟರ್ ಹಾಲು ಶೇಖರಣೆ ಮಾಡುತ್ತಿದ್ದು, ಇದರಲ್ಲಿ ಸುಮಾರು 260,000 2,70,000 ನಾವು ಪಾಕೆಟ್ ರೂಪದಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ಮೊಸರು ದಿನವೊಂದಕ್ಕೆ 60,000-70,000 ಲಿಸ್ಟ್ ಮಾರಾಟ ಮಾಡುತ್ತಿದ್ದೇವೆ. ಉಳಿದಂತೆ ಒಂದು 10-20,000 ಉತ್ಪನ್ನಗಳಿಗಾಗಿ ಮೇನ್ಲಿ ಪನ್ನೀರ್, ಪೇಡ ಇತ್ಯಾದಿಗಳಾಗಿ ಮಾರಾಟ ಮಾಡ್ತಾ ಇದ್ದೇವೆ. ಇನ್ನು ದಿನವೊಂದಕ್ಕೆ ಆಲ್ಮೋಸ್ಟ್ 2 ಲಕ್ಷ ಲೀಟರ್ನಷ್ಟು ನಾವು ತಮಿಳುನಾಡು ಫೆಡರೇಷನ್, ಕೇರಳ ಫೆಡರೇಷನ್ ಹಾಗೂ ದಿಲ್ಲಿ ಮದರ್ ಡೈರಿಗೆ ದ್ರವರೂಪದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಇನ್ನು ಉಳಿದ ಸುಮಾರು 1.5 ಲಕ್ಷ ಲೀಟರ್ನಷ್ಟು ಕ್ಷೀರಭಾಗ್ಯ ಕಾರ್ಯಕ್ರಮಕ್ಕಾಗಿ, ಅಂದರೆ ಶಾಲಾ ಮಕ್ಕಳ ಹಾಲಿನ ಪುಡಿ ಉಪಯೋಗಕ್ಕಾಗಿ 1.5 ಲಕ್ಷ ಲೀಟರ್ ಹಾಲಿನ ಪುಡಿಯಾಗಿ ಪರಿವರ್ತನೆ ಮಾಡಿ ಕ್ಷೀರಭಾಗ್ಯ ಯೋಜನೆಗಾಗಿ ಉಪಯೋಗ ಮಾಡುತ್ತಿದ್ದೇವೆ. ಕಹಾಮ ಒಕ್ಕೂಟಗಳಾಗೂ ಕರ್ನಾಟಕ ಹಾಲು ಮಂಡಿ ಮೂಲಕ ರಾಜ್ಯದ ಲಕ್ಷಾಂತರ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ವಿವಿಧ ಬಗೆಯ ಹಾಲಿನ ಜೊತೆಗೆ 200ಕ್ಕೂ ಹೆಚ್ಚು ಮಿಗಿಲಾಗಿ ವಿವಿಧ ಹಾಲಿನ ಉತ್ಪನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದು, ಗ್ರಾಹಕರು ನಂದಿನೇ ಉತ್ಪನ್ನಗಳನ್ನೇ ಬಳಸಿ ಹಾಲು ಉತ್ಪಾದಕರ ಹೈನೋದ್ಯಮಕ್ಕೆ ಸಹಕಾರ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. 22 ವಿಶ್ವ ಹಾಲು ದಿನಾಚರಣೆಗೆ ಸಂಬಂಧವಾಗಿ ಎಲ್ಲರಲ್ಲಿ ನಾನು ಕೋರಿಕೊಳ್ಳುವುದೇನೆಂದರೆ, ಈ ಬಾರಿಯ ದೇಹದೋಷವಾದ ಪರಿಸರ, ಪೌಷ್ಟಿಕತೆ ಮತ್ತು ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕೆ ಹಾಗೂ ಹೈನೋದ್ಯಮದ ಸುಸ್ಥಿರತೆಗೆ ಸಂಬಂಧಿಸಿದಂತೆ ನಾವು ಎಲ್ಲ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಸೊ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೋರಿಕೊಳ್ತಾ ಇದ್ದೀನಿ. ಇದುವರೆಗೆ ಮೈಸೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎನ್ ವಿಜಯಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು. ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ. ಒಂದ್ 2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಈಗ ಮೈಸೂರು ಹಾಲು ಒಕ್ಕೂಟದ ಪಶು ಆಹಾರ ವಿಭಾಗದ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಎಲ್.ಆರ್. ಕರಿಬಸವರಾಜು ಅವರೊಂದಿಗಿನ ಮಾತುಕತೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಲ್.ಆರ್. ಕರಿಬಸವರಾಜು ಅವರು. ಮೈಸೂರು ಹಾಲು ಒಕ್ಕೂಟದಲ್ಲಿ ಉಪವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಕರಿಬಸವರಾಜು ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದಕರ ಪರವಾಗಿ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಹೇಳಿ, ತಾವು ಹೈನ ಉದ್ಯಮದಲ್ಲಿ ತೊಡಗಿರುವಂಥವರು, ವಿಶ್ವ ಕ್ಷೀರ ದಿನದ ಸಂದರ್ಭದಲ್ಲಿ ಏನೆಲ್ಲ ಭಾವನೆಗಳು, ಅಭಿಪ್ರಾಯಗಳು ತಮ್ಮ ಮನಸ್ಸಿನಲ್ಲಿ ಇದೆ ಈಗ? ಅಗತ್ಯವಾಗಿ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು, ಹಾಗೆ ವಿಶ್ವ ಹಾಲು ದಿನಾಚರಣೆಯ ಶುಭಾಶಯಗಳು ಕೂಡ. ಈ ವಿಶ್ವ ಹಾಲು ದಿನಾಚರಣೆ ಜೂನ್ 1ಕ್ಕೆ ಬರುತ್ತೆ. ಈ ವರ್ಷದ ಒಂದು ಧ್ಯೇಯ ಅಥವಾ ಥೀಮ್ ಅಂತ ಹೇಳೋದಾದರೆ ಹೈನುಗಾರಿಕೆಯಲ್ಲಿ ಸುಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು. ಯಾವುದರ ಒಟ್ಟಿಗೆ ಅಂದರೆ ಪರಿಸರ, ಪೌಷ್ಟಿಕತೆ ಹಾಗೂ ಸಾಮಾಜಿಕ ಆರ್ಥಿಕ ಸಬಲೀಕರಣದ ಜೊತೆಗೆ ಈ ಸುಸ್ಥಿರತೆಯನ್ನು ಕಾಪಾಡ್ತಕ್ಕಂಥದ್ದು ಅಂತ ಈ ಒಂದು 2022ನೇ ಈ ವಿಶ್ವ ಹಾಲು ದಿನಾಚರಣೆಯ ಒಂದು ಥೀಮ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನು ರೈತ ಬಾಂಧವರಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಮೊದಲನೇದಾಗಿ ನಾವು ಹಾಲು ಮತ್ತು ಹಾಲಿನ ಪ್ರಾಮುಖ್ಯತೆಯನ್ನು ನೋಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಾಲು ಅಂದರೆ ಕ್ಷೀರ ಅಥವಾ ನಾವು ಅದು ಅಮೃತಕ್ಕೆ ಸಮಾನವಾದದ್ದು ಅಂತ ನಾವು ಹೇಳ್ತೀವಿ. ಹಾಲನ್ನು ನಾವು ಸಂಪೂರ್ಣ ಆಹಾರ, ಪರಿಪೂರ್ಣ ಆಹಾರ, ಇಂಗ್ಲೀಷಲ್ಲಿ ಹೇಳೋದಾದರೆ ಹೋಲ್ಸಮ್ ಫುಡ್ ಅಂತ ಹೇಳ್ತೀವಿ. ಯಾಕೆ ಸಂಪೂರ್ಣ ಆಹಾರ ಅಂತ ನಾವು ಹಾಲಿಗೆ ಹೇಳ್ತೇವೆ ಅಂದರೆ, ಸೊ ಅದರಲ್ಲಿ ಹಾಲಲ್ಲಿ ನಮ್ಮ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಅದಕ್ಕೆ ನಾವು ಹಾಲಿಗೆ ಅಗತ್ಯ ಪೋಷಕಾಂಶಗಳ ಆಗರ ಅಂತಲೂ ಕೂಡ ಕರಿತೀವಿ. ಅದರಲ್ಲಿ ಅಗತ್ಯ ಪೋಷಕಾಂಶಗಳು ಅಂದರೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟಗಳಿರ್ಬೋದು, ಸಾರಜನಕ ಇರ್ಬೋದು, ಖನಿಜಾಂಶಗಳಿರ್ಬೋದು, ಮತ್ತು ಯಥೇಚ್ಛವಾದಂಥ ವಿಟಮಿನ್ಗಳು ಕೂಡ ಇದು ಹೊಂದಿರುತ್ತೆ. ಮತ್ತು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂಥ ಮತ್ತು ಸುಲಭವಾಗಿ ಸಿಕ್ಕೋ ಸ್ಥಿತಿಲಿ ಇರುತ್ತೆ. ಸೊ ಹಾಗಾಗಿ ನಾವು ಈ ಹಾಲನ್ನು ಸಂಪೂರ್ಣವಾದ ಆಹಾರ, ಪರಿಪೂರ್ಣವಾದ ಆಹಾರ ಅಂತ ಹೇಳ್ತೀವಿ. ಸೊ ಈ ಹಾಲು ನಮ್ಮ ದೇಹದ ಬೆಳವಣಿಗೆಗೆ, ಅದರಲ್ಲೂ ಮುಖ್ಯವಾಗಿ ಮೂಳೆಗಳು ಸದೃಢವಾಗಬೇಕಾದ್ರೆ ಮತ್ತು ಮೂಳೆಗಳ ಬೆಳವಣಿಗೆಗೆ ಮತ್ತು ಬುದ್ಧಿಮಟ್ಟ, ಬುದ್ಧಿಶಕ್ತಿ ಹೆಚ್ಚಿಗೆ ಮಾಡಲಿಕ್ಕೆ ಮತ್ತು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ಈ ಹಾಲು ನೀಡುತ್ತೆ. ಸೊ ಹಾಗಾಗಿ ಇದು ಪರಿಪೂರ್ಣ ಆಹಾರ, ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಲ್ಶಿಯಮನ್ನು ನಮ್ಮ ದೇಹಕ್ಕೆ, ಮೂಳೆ ಬೆಳವಣಿಗೆಗೆ ಬೇಕಾದಂಥ ಕ್ಯಾಲ್ಶಿಯಮು ನಮಗೆ ಸಿಕ್ಕುತ್ತೆ. ಅಂದರೆ ನಾವು ಹೇಳೋದಾದರೆ ಒಟ್ಟಾರೆ ನಮ್ಮ ದೇಹಕ್ಕೆ ಬೇಕಾದಂಥ ಕ್ಯಾಲ್ಸಿಯಂನ 70% ಈ ಹಾಲಿಂದನೇ ಬರುತ್ತೆ. ಸೊ ಹಾಗಾಗಿ ನಾವು ಹಾಲನ್ನು ಭಾಳ ಮುಖ್ಯವಾಗಿ ಈ ಒಂದು ಕ್ಯಾಲ್ಸಿಯಮನ್ನು ನೀಡಲಿಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ಹಾಲನ್ನು ಉಪಯೋಗ ಮಾಡ್ತೀವಿ. ಮತ್ತು ಈ ಹಾಲು ಹುಟ್ಟಿರೋ ಮಗುವಿಂದ ಕೂಡ ಎಲ್ಲ ವಯೋಮಿತಿಯವರು, ಅಂದರೆ ಸಾಯೋವರೆಗೂ ಕೂಡ, ಅಲ್ಲಿವರೆಗೂ ಕೂಡ ಎಲ್ಲ ವಯೋಮಿತಿಯವರು ಇದನ್ನು ಉಪಯೋಗ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಅಮೃತಕ್ಕೆ ಸಮಾನ ಅಂತಲೂ ಕೂಡ ನಾವು ಹೇಳ್ತೀವಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ, ಈ ಒಂದು ವಿಶ್ವ ಹಾಲು ದಿನಾಚರಣೆಯ ಸಂದರ್ಭದಲ್ಲಿ, ಸೊ ಈ ಹಾಲಿನ ಪ್ರಾಮುಖ್ಯತೆ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ. ಜೊತೆಯಲ್ಲಿ ಕೂಡ ಈ ಹಾಲನ್ನು ನಮ್ಮ ರೈತ ಬಾಂಧವರು ಏನು ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಹಾಲು ಮಹಾಮಂಡಳಿಗೆ ಒಕ್ಕೂಟಗಳಿಂದ ಈ ಹಾಲು ಉತ್ಪಾದಕರ ಸಂಘಗಳಿಂದ ಸರಬರಾಜು ಮಾಡ್ತಾ ಇದ್ದಾರೆ. ಇದರಲ್ಲಿ ಹಾಲಿನ ಶುದ್ಧತೆ ಮತ್ತು ಗುಣಮಟ್ಟನ ಕಾಪಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಏನಿದೆ, ಸುಸ್ಥಿರತೆ ಬೇಕೇ ಬೇಕು ಹೈನು ಉದ್ಯಮದಲ್ಲಿ. ಹೌದು, ಅದರ ಜೊತೆಗೆ ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ, ಪೌಷ್ಟಿಕತೆಯನ್ನು ಹೆಚ್ಚಿಸುವಲ್ಲಿ ಒಂದಿಷ್ಟು ಪ್ರಯತ್ನಗಳಿರಲಿ, ಜೊತೆಗೆ ಸಾಮಾಜಿಕ ಆರ್ಥಿಕ ಸಬಲತೆ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹೌದು ಹೇಳಿ. ಈಗ ಮೈಸೂರು ಹಾಲು ಒಕ್ಕೂಟದಿಂದ ಈ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾವೆಲ್ಲ ಕಾರ್ಯಕ್ರಮಗಳಿವೆ, ಏನು ಹೇಳೋದಕ್ಕೆ ಬಯಸ್ತೀರಾ ಈಗ ನೀವು ಹಾಲು ಉತ್ಪಾದಕರು? ಅದಕ್ಕಿಂತ ಮುಂಚಿತವಾಗಿ ನಮ್ಮ ಈ ಒಂದು ಹೈನುಗಾರಿಕೆಯಲ್ಲಿ ಅಥವಾ ಹಾಲಿನ ಉತ್ಪಾದನೆ ಹೇಗೆ ಹೆಚ್ಚಾಗ್ತಾ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕೊಡಲಿಕ್ಕೆ ನಾನು ಇಚ್ಛಪಡ್ತೇನೆ. ತಾವೆಲ್ಲರೂ ಕೇಳಿರ್ತೀರಾ ವೈಟ್ ರಿವಲ್ಯೂಷನ್ ಅಂತ ಹೇಳ್ತಕ್ಕಂಥದ್ದು, ಕ್ಷೀರಕ್ರಾಂತಿ ಅಂತ ಆರಂಭ ಆಯಿತು. 1970 ಕ್ಷೀರಕ್ರಾಂತಿ ಆರಂಭ ಆಯಿತು. ಅದರಲ್ಲಿ ಆಪರೇಷನ್ ಫ್ಲಡ್ ಅಂತ ಹೇಳ್ತೀವಿ, 3 ಹಂತಗಳಲ್ಲಿ ಆಪರೇಷನ್ ಫ್ಲಡ್ ಸ್ಟಾರ್ಟ್ ಆಯಿತು. ಅಂದರೆ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ಉದ್ದೇಶ ಏನಂದರೆ, ಒಂದು ಹಾಲಿನ ಉತ್ಪಾದನೆ, ಆ ಸಂದರ್ಭದಲ್ಲಿ ನಮ್ಮ ಹಾಲಿನ ಉತ್ಪಾದನೆ ಭಾಳಷ್ಟು ಕಡಿಮೆ ಇತ್ತು. ಸೊ ಹಾಲಿನ ಉತ್ಪಾದನೆ ಅಂದರೆ ಬಹಳ ಪ್ರಾಮುಖ್ಯವಾದಂಥ ಆಹಾರ ಪದಾರ್ಥ ಆಗಿರೋದ್ರಿಂದ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಜೊತೆಯಲ್ಲಿ ಉತ್ಪಾದನೆಗೆ ಪೂರಕವಾದಂಥ ಸೌಲಭ್ಯನ ಒದಗಿಸ್ಬೇಕು, ಜೊತೆಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ರೂರಲ್ ಇನ್ಕಮ್ ಅಂದರೆ ಅಲ್ಲಿನ ಆರ್ಥಿಕತೆಯನ್ನು ಸುಧಾರಣೆ ಮಾಡಬೇಕು, ಮತ್ತು ಅದಕ್ಕೆ ಫೇರ್ ರೇಟ್ ಅಂದರೆ ಒಂದು ಸರಿಯಾದಂಥ ಬೆಲೆಯನ್ನು ಹಾಲಿಗೆ ನೀಡಬೇಕು, ಮತ್ತು ಮಾರುಕಟ್ಟೆಯನ್ನು ಕಲ್ಪಿಸಬೇಕು ಅನ್ನೋ ಈ ಉದ್ದೇಶಗಳಿಂದ ಆಪರೇಷನ್ ಫ್ಲಡ್ ಅಂತ 3 ಹಂತದಲ್ಲಿ 1973 ಆರಂಭ ಆಗಿದ್ದು 70-80 ನಾವು ಮೊದಲನೇ ಹಂತ ಅಂತ ಹೇಳ್ತೀವಿ, 80-85 ಎರಡನೇ ಹಂತ, 85-95 ಈ 3 ಹಂತಗಳಲ್ಲೂ. ಸೊ ಈ ಒಂದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಪೂರಕವಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಈ ವಿಶ್ವದಲ್ಲೇ ಈಗ ನಮ್ಮ ದೇಶ ಹಾಲಿನ ಉತ್ಪಾದನೆಯಲ್ಲೇ ಮೊದಲನೇ ಸ್ಥಾನವನ್ನು ಹೊಂದಿದೆ. ಅದು 2011-12 ನಮ್ಮ USA ಅಮೇರಿಕಾ ಇತ್ತಲ್ಲ, ಅದು ಮೊದಲನೇ ಸ್ಥಾನವನ್ನು ಹೊಂದಿತ್ತು. ಸೊ ನಂತರದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಜಾರಿಗೊಂಡು ಹಾಲಿ ಉತ್ಪಾದನೆ ಜಾಸ್ತಿಯಾಗಿ ನಾವು 2011-12 ನಮ್ಮ ದೇಶನೇ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದೆ. ಈಗಲೂ ಅದನ್ನು ಅದೇ ಮಟ್ಟದಲ್ಲಿ ಕಾಯ್ಕೊಂಡು ಬಂದಿದೆ. ಸೊ ಸರಿಸುಮಾರು ದಿನಂಪ್ರತಿ ನಮ್ಮ ದೇಶದಲ್ಲಿ 850-900 ಮಿಲಿಯನ್ ಟನ್ನಷ್ಟು ಹಾಲು ಉತ್ಪಾದನೆ ಆಗ್ತದೆ ಕಳೆದ ವರ್ಷದ ಒಂದು ನಾವು ಅಂಕಿಅಂಶನ ನೋಡೋದಾದರೆ. ಇನ್ನು ತಾವಂತೂ ಈ ಉಪವ್ಯವಸ್ಥಾಪಕರಾಗಿ ಮೇವು ಹಾಗೂ ಪಶು ಆಹಾರ ವಿಭಾಗ ಇದರ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದೀರಿ, ಹೇಗೆ ಈ ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ಈ ಪಶು ಆಹಾರ ಹಾಗೂ ಮೇವಿನ ಗುಣಮಟ್ಟ ನಿರ್ಧಾರ ಆಗುತ್ತೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಹೌದು, ಹೇಳ್ತೇನೆ. ಈಗ ಈ ಒಂದು ಸುಸ್ಥಿರತನ ಅಂದರೆ ನಾವು ಶುದ್ಧತೆಯಲ್ಲೂ ಮತ್ತು ಗುಣಮಟ್ಟದಲ್ಲೂ, ಹಾಲಿನ ಗುಣಮಟ್ಟದಲ್ಲೂ ಕೂಡ ನಾವು ಸುಸ್ಥಿರತನ ಕಾಪಾಡಬೇಕಾಗ. ಸುಸ್ಥಿರತೆ ಅಂದರೆ ಒಂದು ನಿಗದಿತ ಗುಣಮಟ್ಟ ಅಂತ ಹೇಳ್ತೀವಿ, ಅಂದರೆ ಹಾಲಿನ ನಿಗದಿತ ಗುಣಮಟ್ಟ ಅಂದರೆ ಅದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಎಷ್ಟಿರಬೇಕು. ಮುಖ್ಯವಾಗಿ ನಾವು ಪರೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ 2 ಅಂಶಗಳನ್ನು 2-3 ಅಂಶಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಹಾಲಿನಲ್ಲಿರ್ತಕ್ಕಂಥ ಒಂದು ಸಾಂದ್ರತೆ, ಜಿಡ್ಡಿನಂಶ ಮತ್ತು ಜಿಡ್ಡೇತರ ಘನ ಪದಾರ್ಥ ಅಂತ. ಸೊ ಈ ಒಂದು ನಿಗದಿತ ಅಂಶವನ್ನು ಈ ನಮ್ಮ ಭಾರತ ಸರ್ಕಾರ FSSAA ಅಂತ ಹೇಳ್ತೀವಿ ನಾವು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಸೊ ಇದು ಆಹಾರ ಹಾಗೂ ಕುಟುಂಬ ಕಲ್ಯಾಣ ಮಂತ್ರಾಲಯದ ಒಂದು ಶಾಸನಬದ್ಧ ಸಂಸ್ಥೆ. ಸೊ ನಾವು ಯಾವುದೇ ಒಂದು ಮುಖ್ಯವಾದಂಥ ಆಹಾರ ಪದಾರ್ಥನ ಉತ್ಪಾದನೆ ಮಾಡಬೇಕಾದ್ರೆ, ಮಾರಾಟ ಮಾಡಬೇಕಾದ್ರೆ, ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಪೂರಕ ಚಟುವಟಿಕೆಗಳಿಗೆ ಎಲ್ಲ ಗುಣಮಟ್ಟದ ನಿಯಂತ್ರಣಗಳನ್ನು ಕೂಡ ಈ ಸಂಸ್ಥೆ ಮಾಡುತ್ತೆ. ಸೊ ಅದರಂತೆ ಹಾಲನ್ನು ನಾವು ಹಾಲು ಅನ್ನಬೇಕಾದ್ರೆ ನಿರ್ದಿಷ್ಟ ಗುಣಮಟ್ಟಗಳಿರಬೇಕು, ಅಂದರೆ ಜಿಡ್ಡಿನಾಂಶ ಮತ್ತು ಜಿಡ್ಡೇತರ ಘನ ಪದಾರ್ಥ. ಜಿಡ್ಡಿನಾಂಶ ಕನಿಷ್ಠ 3-5-4 ಹಾಲಲ್ಲಿ ಜಿಡ್ಡಿನಾಂಶ ಇರಬೇಕು ಹಸುವಿನ ಹಾಲಲ್ಲಿ, ಮತ್ತು ಅದರಲ್ಲಿ ಜಿಡ್ಡೇತರ ಘನ ಪದಾರ್ಥ ಸಾಲಿಡ್ ನಾಟ್ ಫ್ಯಾಟ್ಸ್ ಅಂತ SNF ಅಂತ ಹೇಳ್ತೀವಿ, ಅದು 8-5 ಇರಬೇಕು. ಸೊ ಇದು ಬರಬೇಕಾದ್ರೆ ನಾವು ನಮ್ಮ ರಾಸುಗಳನ್ನು, ಆ ರಾಸುಗಳಿಗೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳನ್ನು ನಾವು ಪೂರೈಸಬೇಕು, ಮತ್ತು ರಾಸುಗಳನ್ನು ಕೂಡ ಸರಿಯಾಗಿ ನಾವು ವ್ಯವಸ್ಥಿತ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದಾಗ ವೈಜ್ಞಾನಿಕವಾಗಿ ಏನು ನಿಗದಿಪಡಿಸಿದ್ದಾರೋ ಈ ಗುಣಮಟ್ಟ ಅದು ಬಂದೇ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಸೊ ಮೇವು ಮತ್ತು ಪಶು ಆಹಾರ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂದರೆ, ಸೊ ನಮಗೆ ರಾಸುಗಳಿಗೆ ಬೇಕಾದಂಥ ಅಗತ್ಯ ಪೋಷಕಾಂಶಗಳು, ಅಗತ್ಯ ಪೋಷಕಾಂಶಗಳಂದಾಗ ಅದಕ್ಕೆ ಬೇಕಾದಂಥ ಶರ್ಕರ ಪಿಷ್ಟ ಇರ್ಬೋದು, ಹಾಗೆ ಸಸಾರಜನಕ ಪ್ರೋಟೀನ್ ಇರ್ಬೋದು, ಮಿನರಲ್ಸ್ ಖನಿಜಾಂಶಗಳಿರ್ಬೋದು, ವಿಟಮಿನ್ಗಳಿರ್ಬೋದು. ಸೊ ಇವೆಲ್ಲವುಗಳು ಕೂಡ ಮುಖ್ಯವಾಗಿ ನಾವು ರಾಸುಗಳಿಗೆ ಕೊಡ್ತಕ್ಕಂಥ ಮೇವು ಮತ್ತು ಪಶುಹಾರದಲ್ಲಿರುತ್ತೆ. ಪಶುಹಾರದ ಬಗ್ಗೆ ಹೇಳ್ತೀನಿ. ಪಶುಹಾರನೂ ಅಷ್ಟೇ, ನಮ್ಮ ರಾಸುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅಂದರೆ ಅದು ರಾಸು ಎಷ್ಟು ಹಾಲನ್ನು ಕೊಡುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಆಹಾರವನ್ನು ಕೊಡಬೇಕಾಗುತ್ತೆ. ಅಂದರೆ ರಾಸಿನ ದೇಹದ ಬೆಳವಣಿಗೆಗೆ ಕನಿಷ್ಠ ಒಂದು ದಿವಸಕ್ಕೆ 1 kg ಪಶುಹಾರನ ಕೊಡಬೇಕಾಗುತ್ತೆ. ಅದೇ ರೀತಿ 1 liter ಹಾಲು ಉತ್ಪಾದನೆ ಕೊಡುತ್ತೆ ಅಂದರೆ ಅದಕ್ಕೆ ನಾವು 250-300 grams ಪಶುಹಾರನ ಕೊಡಬೇಕಾಗುತ್ತೆ. 10 liter ಸರಾಸರಿ ಒಂದು ದಿವಸಕ್ಕೆ 10 liter ಹಾಲನ್ನು ಕೊಡುತ್ತೆ ರಾಸು ಅಂದರೆ, ಸೊ ಅದಕ್ಕೆ ನಾವು ಕನಿಷ್ಠ 4-5 kg ಪಶುಹಾರವನ್ನು ಒಂದು ದಿವಸಕ್ಕೆ ಕೊಡಬೇಕಾಗುತ್ತೆ. ಸೊ ಕೊಟ್ಟಂಥ ಸಂದರ್ಭದಲ್ಲಿ ಸೊ ಅದಕ್ಕೆ ರಾಸಿಗೆ ಅಗತ್ಯವಾದಂಥ ಪೋಷಕಾಂಶಗಳು ದೊರೆಯುತ್ತೆ, ಮತ್ತು ಹಾಲಿನ ಉತ್ಪಾದನೆಯನ್ನು ಕೂಡ ಸುಸ್ಥಿರತೆಯನ್ನು ಕಾಣ್ಬೋದು. ನಾವು ಆಹಾರವನ್ನು ಕೊಡೋಂಥ ಆಹಾರವನ್ನು ಸಾಮರ್ಥ್ಯಕ್ಕನುಗುಣವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಸೊ ಆವಾಗ ಏನಾಗುತ್ತೆ, ನಮಗೆ ಹಾಲಿನ ಇಳುವರಿ ಜೊತೆಯಲ್ಲಿ ಬಹಳ ಮುಖ್ಯವಾದಂಥ ನಿಗದಿತ ಹಾಲಿನ ಗುಣಮಟ್ಟ ಕಾಪಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಈ ಗುಣಮಟ್ಟ ಮತ್ತು ಹಾಲು ಉತ್ಪಾದನೆಯನ್ನು ಸುಧಾರಿಸಬೇಕಾದ್ರೆ ಅಥವಾ ಸುಸ್ಥಿರತೆಯನ್ನು ಕಾಪಾಡಬೇಕಾದ್ರೆ ಪಶುಹಾರ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಜೊತೆಯಲ್ಲಿ ಮೇವು ಅಷ್ಟೇ, ಅದು ನೈಸರ್ಗಿಕವಾಗಿ ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ ಸೊ ಮಣ್ಣಲ್ಲಿರ್ತಕ್ಕಂಥ ಮುಖ್ಯವಾದ ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆದಿರ್ತದೆ. ರಾಸುನೂ ಅಷ್ಟೇ, ಅದು ಕೂಡ ಮೇವನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋಂಥ ಒಂದು ಜೀವಿ ಆಗಿರೋದ್ರಿಂದ ಸೊ ಸಾಕಷ್ಟು ಪೋಷಕಾಂಶಗಳನ್ನು ಮೇವಿಂದನೂ ಕೂಡ ಒದಗಿಸಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥ ಹೈಬ್ರಿಡ್ ನೇಪಿಯರ್ ಇರ್ಬೋದು ಅಥವಾ ಮೇವಿನ ಜೋಳ ಇರ್ಬೋದು, ಮೇವಿನ ಮುಸ್ಕಿನ ಜೋಳ ಇರ್ಬೋದು, ಸೊ ಅದರಲ್ಲಿ ಏಕದಳ ಮತ್ತು ದ್ವಿದಳ ಬೆಳೆಗಳು ಅಂತ ಹೇಳ್ತೀವಿ. ಸೊ ಏಕದಳ ಜೋಳ, ಮುಸ್ಕಿನ ಜೋಳ ಮತ್ತು ನೇಪಿಯರ್ ಹುಲ್ಲನ್ನು ಕೊಡ್ತಕ್ಕಂಥದ್ದು, ನೀರಾವರಿ ಇರ್ತಕ್ಕಂಥವರು ಗಿನಿ ಹುಲ್ಲನ್ನು ಕೊಡ್ತಕ್ಕಂಥದ್ದು, ಅದೇ ದ್ವಿದಳದಲ್ಲಿ ಬಂದಾಗ ನಾವು ಹಲಸಂದೆ ಕೊಡ್ತಕ್ಕಂಥದ್ದು ಅಥವಾ ವೆಲ್ವೆಟ್ ಬೀನ್ಸ್ ಕೊಡ್ತಕ್ಕಂಥದ್ದು, ಮೇವಿಗಂತೇ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸೊ ಬಹುವಾರ್ಷಿಕ ದ್ವಿದಳ ಬೆಳೆಯಾಗಿರ್ತಕ್ಕಂಥ ಕುದುರೆ ಮಸಾಲನ್ನು ಕೊಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ ರಾಸುಗಳಲ್ಲಿ ಅಗತ್ಯವಾದಂಥ ನಮಗೆ ಎಷ್ಟು ಹಾಲಿನ ಉತ್ಪಾದನೆ ಜಾಸ್ತಿ ಕೂಡ ಆಗುತ್ತೆ, ಜೊತೆಗೆ ಗುಣಮಟ್ಟನೂ ಕೂಡ ಸುಧಾರಿಸಿದಂಥ ಸಂದರ್ಭದಲ್ಲಿ ನಾವು ಉತ್ತಮ ಗುಣಮಟ್ಟದ ಹಾಲನ್ನು ರೈತರು ಸಂಘಕ್ಕೆ, ಸಂಘ ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಲಿಕ್ಕೆ ಬಹಳ ಮುಖ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸುಸ್ಥಿರತೆ ಕುರಿತಾಗಿ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಇನ್ನು ಪೌಷ್ಟಿಕತೆ, ಹಾಲು ನೀಡುವಂತಹ ರಾಸುಗಳ ಪೌಷ್ಟಿಕತೆ ಚೆನ್ನಾಗಿದ್ದರೆ ಹೌದು ನಾವು ಪೌಷ್ಟಿಕ ಉತ್ಪನ್ನವನ್ನು ಅವುಗಳಿಂದ ನಿರೀಕ್ಷೆ ಮಾಡಬಹುದು. ಹೇಳಿ, ಇಲ್ಲಿ ಏನೆಲ್ಲ ಸವಾಲುಗಳಿದೆ ಅಂತ ನಿಮಗನ್ಸುತ್ತೆ? ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಪಾಲನೆ ಮಾಡ್ತಿರೋರಲ್ಲಿ ಎಷ್ಟು ಮಟ್ಟಿಗೆ ಅವರು ಪೌಷ್ಟಿಕತೆ ಕಡೆಗೆ ಗಮನ ಕೊಡ್ತಾರೆ ಮತ್ತು ಏನೆಲ್ಲ ಆಯ್ಕೆಗಳಿದೆ ಅವರಿಗೆ? ಹೌದು, ಸೊ ಈ ಸವಾಲುಗಳ ಬಗ್ಗೆ ಅಂದರೆ ಪೌಷ್ಟಿಕತೆ, ಶುದ್ಧತೆ ಹಾಗೂ ಗುಣಮಟ್ಟ ಕಾಪಾಡೋದ್ರಲ್ಲಿ ಸಾಕಷ್ಟು ಸವಾಲುಗಳಿದೆ. ಸೊ ಇದರಲ್ಲಿ ಮುಖ್ಯವಾಗಿ ತಾವು ಕೇಳ್ದಂಗೆ ಪೌಷ್ಟಿಕತೆ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಮಾಹಿತಿನ ನೀಡಿದೆ. ಅಂದರೆ ನಾವು ರಾಸುಗಳಿಗೆ ಅಗತ್ಯವಾದಂಥ ಪೋಷಕಾಂಶಗಳನ್ನು ಮೇವು ಮತ್ತು ಪಶುಹಾರದ ಮೂಲಕ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ನಿಗದಿತ ಗುಣಮಟ್ಟ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರೈತರು ಅಷ್ಟೇ, ಸಾಮರ್ಥ್ಯಕ್ಕನುಗುಣವಾದಂಥ ಪಶುಹಾರನ ಕೊಡ್ತಕ್ಕಂಥದ್ದು ಮತ್ತು ಗುಣಮಟ್ಟದ ಅಂಥ ಪಶುಹಾರ ಮತ್ತು ಮೇವನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಅದರ ಜೊತೆಯಲ್ಲಿ ಶುದ್ಧತೆ ಮತ್ತು ಗುಣಮಟ್ಟ ಅನ್ನೋದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಶುದ್ಧತೆ ಅಂತ ಹೇಳಿದ ಕೂಡಲೇ ಅಂದರೆ ಸ್ವಚ್ಛತೆ, ಅಂದರೆ ಈ ಶುದ್ಧತೆಯನ್ನು ನಾವು ಹಾಲು ರಾಸಿನಿಂದ ಹಿಡಿದು ನಾವು ಸಂಘಕ್ಕೆ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಹಾಲನ್ನು ಸರಬರಾಜು ಮಾಡುವವರೆಗೂ ಭಾಳಷ್ಟು ಮುಖ್ಯವಾದಂಥ ಪಾತ್ರ. ಅಂದರೆ ಎಲ್ಲ ಹಂತಗಳಲ್ಲೂ, ಅಂದರೆ ಶುದ್ಧವಾದ ಹಾಲನ್ನು ರಾಸಿನಿಂದ ಕರಿತೀವಿ ಆಗಲೂ ಅಷ್ಟೇ ರಾಸುವಿನ ಸ್ವಚ್ಛತೆ ಬಹಳ ಮುಖ್ಯ. ರಾಸುವಿನ ಕೆಚ್ಚಲನ್ನು ಸ್ವಚ್ಛವಾಗಿ ತೊಳೆದು ಹಾಲನ್ನು ಕರಿತಕ್ಕಂಥದ್ದು, ಮತ್ತು ರಾಸುವಿನ ಎಲ್ಲೂ ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಮ್ಮ ಕೊಟ್ಟಿಗೆಯಲ್ಲಿ, ಸೊ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಸ್ವಚ್ಛತೆಯನ್ನು ಬಹಳ ಮುಖ್ಯವಾದಂಥ ಪಾತ್ರವಿದೆ. ಯಾಕೆ ಅಂದರೆ ಹಾಲಿಗೆ ಮುಖ್ಯವಾಗಿ ಯಾವುದೇ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹೊರಗಡೆಯಿಂದ ಏನಾದರೂ ಹಾಲಿಗೆ ಸೇರಿದಂಥ ಸಂದರ್ಭದಲ್ಲಿ ಸೊ ಯಾವುದೇ ಮೂಲದಿಂದ ಸೊ ಹಾಲು ಬಹುಬೇಗನೆ ಕೆಟ್ಟು ಹೋಗುತ್ತೆ. ಮತ್ತು ಇದೆಲ್ಲದರ ಜೊತೆಗೆ ನಾನಾಗಲೇ ಗುಣಮಟ್ಟದ ಹೇಳಿ ಇನ್ನೂ ಜೈವಿಕ ಗುಣಮಟ್ಟ ಅಂತ ಹೇಳ್ತೀವಿ, ಅಂದರೆ ಜೈವಿಕ ಗುಣಮಟ್ಟ ಅಂದರೆ ಹಾಲಲ್ಲಿ ನಾನಾಗಲೇ ಹೇಳಿದಾಗೆ ಜಿಡ್ಡೆ ಥರ ಘನ ಪದಾರ್ಥ ಹಾಗೂ ಜಿಡ್ಡು ಹೊರತುಪಡಿಸಿ ಬ್ಯಾಕ್ಟೀರಿಯಲ್ ಲೋಡ್ ಅಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾದಷ್ಟು ಹಾಲು ತನ್ನ ತಾಜಾತನವನ್ನು ಕಳ್ಕೊಳ್ಳುತ್ತೆ ಮತ್ತು ಬಹುಬೇಗ ಕೆಟ್ಟೋಗುತ್ತೆ. ಅಲ್ಲದೆ ಕೂಡ ಅದು ನಮ್ಮ ಉಪಯೋಗಕ್ಕೆ ಯೋಗ್ಯವಾದದೇ ರೀತಿಯಲ್ಲಿ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸ್ವಚ್ಛತೆ, ರಾಸುಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಕೊಟ್ಟಿಗೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಸೊ ಹಾಲು ಕರೆಯಂಥ ಹಾಲು ಉತ್ಪಾದಕರು ರೈತರು ಅಷ್ಟೇ, ಅವರ ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮತ್ತು ಹಾಲನ್ನು ಶೇಖರಣೆ ಅಥವಾ ಕರೆದುಕೊಳ್ಳೋಕ್ಕೆ ಬೇಕಾದಂಥ ಪರಿಕರಗಳು ಕೂಡ ಸ್ಟೈನ್ಲೆಸ್ ಸ್ಟೀಲ್ ಆಗಿರತಕ್ಕಂಥದ್ದು ಮತ್ತು ಸ್ವಚ್ಛವಾದಂಥದ್ರಲ್ಲಿ ಹಾಲನ್ನು ಕರೆದು ಸಂಘಕ್ಕೆ ಸರಬರಾಜು ಮಾಡಬೇಕು. ಸೊ ನಮಗೆ ನೋಡಲಿಕ್ಕೆ ತುಂಬ ಚಿಕ್ಕದ ಅನಿಸ್ಬೋದು ಇದು, ಬಟ್ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಯಾಕೆಂದರೆ ಶುದ್ಧತೆಯಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಕಸ ಧೂಳು ಅಥವಾ ಹೊರಗಡೆ ಮೂಲದಿಂದ ಬ್ಯಾಕ್ಟೀರಿಯಾಗಳಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಆ ಹಾಲಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಿಗದಿತ ಮಟ್ಟಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಭಾಳಷ್ಟು ನಾವು ಎಚ್ಚರಿಕೆ ವಹಿಸಬೇಕು. ತದನಂತರ ಅಷ್ಟೇ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೈತರು ಹಾಲನ್ನು ಸರಬರಾಜು ಮಾಡ್ತಾರೆ. ಅಲ್ಲೂ ಅಷ್ಟೇ ಸಂಘಗಳಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು, ಅದನ್ನು ಶೇಖರಣೆ ಮಾಡ್ತಕ್ಕಂಥ ಪರಿಕರಗಳಂದರೆ ಕ್ಯಾನ್ಗಳಾಗಿರ್ಬೋದು ಅಥವಾ ಪರೀಕ್ಷಾ ಸಲಕರಣೆಗಳಾಗಿರ್ಬೋದು, ಅವನ್ನು ಕೂಡ ಸ್ವಚ್ಛವಾಗಿಟ್ಕೊಂಡು ಹಾಲನ್ನು ಶೇಖರಣೆ ಮಾಡ್ತಕ್ಕಂಥದ್ದು. ಶೇಖರಣೆ ಮಾಡಿ ಆದ ನಂತರ ಅದನ್ನು ಬೇಗನೆ ಸರಬರಾಜು ಮಾಡಲಿಕ್ಕೆ ಕೂಡ ಸೊ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಸೊ ಇದು ಶುದ್ಧತೆಯಲ್ಲಿ ಭಾಳ ಮುಖ್ಯವಾದಂಥ ವಿಚಾರಗಳನ್ನು ನಾನು ಹೇಳಿದೆ. ನಂತರದಲ್ಲಿ ಗುಣಮಟ್ಟ ಅಂತ ಬಂದು, ಈ ಗುಣಮಟ್ಟ ಅಂದರೆ ಹಾಲಿನ ಗುಣಮಟ್ಟನ ನಾನು ಎರಡು ಪ್ಯಾರಾಮೀಟರ್ ಎರಡು ಅಂಶಗಳ ಮುಖ್ಯವಾದಂಥದ್ದು ಹೇಳಿದೆ ನಾನು. ಒಂದು ಜಿಡ್ಡು, ಇನ್ನೊಂದು ಜಿಡ್ಡೆ ಥರ ಘನ ಪದಾರ್ಥ ಅಂತ. ಸೊ ಇದು ನಿಗದಿತ ಮಟ್ಟದಲ್ಲಿ ಬರಬೇಕಾದಾಗ ಸೊ ಅದಕ್ಕೆ ರಾಸುವನ ನಿರ್ವಹಣೆ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ರಾಸುಗಳಿಗೆ ಆಗಲೇ ಹೇಳಿದಂಥ ರೀತಿಯಲ್ಲಿ ರಾಸುಗಳನ್ನು ಸಾಕಣೆ ಮಾಡಿದಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಮಗೆ ನಿಗದಿತ ಗುಣಮಟ್ಟ ಬರ್ತಕ್ಕಂಥದ್ದು. ಇದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ನಮ್ಮ ಸಂಘಗಳಲ್ಲಿ ಕೂಡ ಅವರು ಕಡ್ಡಾಯವಾಗಿ ಹಾಲು ಪರೀಕ್ಷೆಯನ್ನು ಮಾಡಿ ಹಾಲನ್ನು ತೆಗೆದು ನಮ್ಮ ಒಕ್ಕೂಟಕ್ಕೆ ಸರಬರಾಜು ಮಾಡಿದಲ್ಲಿ ಸೊ ನಾವು ಗುಣಮಟ್ಟವನ್ನು ನಿಗದಿತ ಗುಣಮಟ್ಟದ ಹಾಲನ್ನು ಶೇಖರಣೆ ಮಾಡಲಿಕ್ಕೆ, ಗ್ರಾಹಕರಿಗೂ ಕೂಡ ಅಷ್ಟೇ ಹಾಲನ್ನು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಇನ್ನು ನಿಮ್ಮ ಹಾಲು ಒಕ್ಕೂಟದಿಂದ ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಮಾರ್ಗದರ್ಶನ, ಹಾಗೆಯೇ ಪಶು ಆಹಾರ ಇವೆಲ್ಲವನ್ನು ನೀವು ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ, ಅವರೆಲ್ಲ ಪಡ್ಕೊಂಡು ಅದನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗಲೂ ಸಹ ಎಷ್ಟೋ ಜನ ಹೈನುಗಾರಿಕೆಯಲ್ಲಿ ತೊಡಗಿರುವಂಥವ್ರು ಅವರೇ ಸ್ವಂತವಾದ ಒಂದು ಅಥವಾ ಪರಂಪರೆಯಿಂದ ಅವರ ಒಂದು ಜ್ಞಾನವನ್ನು ಆಧರಿಸಿಕೊಂಡು ಪಶು ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕೆ ಬಳಸುವಂತಹ ಮೂಲ ವಸ್ತುಗಳು ಸಹ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗೋದನ್ನು ನಾವು ನೋಡ್ತೀವಿ. ಸ್ಥಳೀಯವಾಗಿ ಸಿಗುವಂಥ ಕೆಲವೊಂದು ಅಂಶಗಳು ಪಶು ಆಹಾರಕ್ಕೆ ಯೋಗ್ಯವಾಗಿದೆ ಅಂತ ಅನಿಸಿದ್ರೆ ಅದನ್ನು ಸಹ ಮಿಶ್ರಣ ಮಾಡಿ ರಾಸುಗಳಿಗೆ ನೀಡುವಂಥದ್ದು, ಅದು ಹಾಲಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ ಅಂತ ಪರೀಕ್ಷೆ ಮಾಡುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೇಳಿ, ಇಂಥವ್ರು ಏನು ಹೇಳೋದಕ್ಕೆ ಬಯಸ್ತೀರಿ? ಸೊ ನೀವು ಹೇಳಿದ್ದು ಸರಿ. ಈಗ ಪಶು ಆಹಾರವನ್ನು ನಾವು ಯಾವುದೇ ಮೂಲದಿಂದ ರಾಸುಗಳಿಗೆ ಕೊಡಬಹುದು. ಈಗ ನಮ್ಮ ಒಂದು ಕರ್ನಾಟಕ ಹಾಲು ಮಹಾಮಂಡಳಿ ಏನಿದೆಯೋ ಅದು ಈ ರಾಸುಗಳಿಗೆ ಅಂದರೆ ಸರಾಸರಿ ಹಾಲಿನ ಉತ್ಪಾದನೆ ಮೇಲೆ ಒಂದು ಸಂಯುಕ್ತ ಪಶು ಆಹಾರ ಅಂತ ಹೇಳ್ತೀವಿ ನಾವು, ಕಂಪ್ಲೀಟ್ ಫೀಡ್ ಅಂತ. ಸೊ ಈ ಸಂಯುಕ್ತ ಪಶು ಆಹಾರದಲ್ಲಿ ಸರಾಸರಿ ಹಾಲಿನ ಶೇಖರಣೆ ಅಂದರೆ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಯವರು ಅಥವಾ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಆಗಿರ್ಬೋದು ಅಥವಾ ಪಶು ಆಹಾರ ಕ್ರಿಯಾಶಾಸ್ತ್ರದ ಸಂಬಂಧಪಟ್ಟಂಥ ವಿಭಾಗಗಳಾಗಿವೆ, ಇದೆಲ್ಲ ಅಧ್ಯಯನ ನಡೆಸಿ ರಾಸುಗಳಿಗೆ ಅಗತ್ಯವಾದಂಥ ಪೋಷಕಾಂಶಗಳ ಮಟ್ಟ ಎಷ್ಟೆಷ್ಟಿರಬೇಕು ಅನ್ನೋದನ್ನು ನಿಗದಿಪಡಿಸಿ ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಕಚ್ಚಾ ಪದಾರ್ಥಗಳನ್ನು ಸೇರಿಸಿ ಒಂದು ಸಂಯುಕ್ತ ಪಶು ಆಹಾರ ಅಂತ ಈಗ ತಯಾರು ಮಾಡಿ ಕೊಡ್ತಕ್ಕಂಥದ್ದು. ಸೊ ನಮ್ಮ ಈ ಕರ್ನಾಟಕ ಹಾಲು ಮಹಾಮಂಡಳಿಯ ಈ ಪಶು ಆಹಾರ ಘಟಕಗಳಲ್ಲಿ ನಾವು ಮುಖ್ಯವಾಗಿ ನಂದಿನಿ ಗೋಲ್ಡ್ ಪಶು ಆಹಾರ ಅಂತೇಳಿ ನಾವು ಅವರಿಗೆ ಸರಬರಾಜು ಮಾಡ್ತಕ್ಕಂಥದ್ದು. ಇದರಲ್ಲಿ ಸಸಾರಜನಕ ಸರಿಸುಮಾರು ಶೇಕಡ 18% ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಅದೇ ರೀತಿ 5% ಕಚ್ಚನಾರು ಇರುತ್ತೆ. ಇವೆಲ್ಲ ಪೋಷಕಾಂಶಗಳನ್ನು ಮುಖ್ಯವಾಗಿ ಧಾನ್ಯದ ನುಚ್ಚುಗಳಿಂದ ಮತ್ತು ಎಣ್ಣೆ ರಹಿತ ಹಿಂಡಿಗಳನ್ನು ಹಾಕಿ ಮತ್ತು ಖನಿಜಾಂಶಗಳನ್ನು ಹಾಕಿ ಮತ್ತು ಅದಕ್ಕೆ ಬೇಕಾದಂಥ ಕಾಕಂಬಿಯನ್ನು ಹಾಕಿ ಪೇಣಿ ರೂಪದಲ್ಲಿ ಅಂದರೆ ಪೆಲ್ಲೆಟ್ಸ್ ರೂಪದಲ್ಲಿ ಪಶು ಆಹಾರವನ್ನು ತಯಾರಿಸಿ ಕೊಡ್ತಕ್ಕಂಥದ್ದು. ಈ ಸೂತ್ರ ಮಾಡಿರ್ತಕ್ಕಂಥದ್ದು ಅಂದರೆ ಸರಾಸರಿ ಹಾಲಿನ ಉತ್ಪಾದನೆ ಮೇಲೆ ಅಂದರೆ ರಾಸುಗಳಿಗೆ ನಮ್ಮ ಈ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟು ಅಗತ್ಯತೆ ಇದೆ ಅದರ ಅನುಗುಣವಾಗಿ ಪಶು ಆಹಾರವನ್ನು ಸೂತ್ರೀಕರಣ ಮಾಡಿ ಬಳಸಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಕಂಪ್ಲೀಟ್ ಫೀಡ್ ಅಂತ ಹೇಳ್ತೀವಿ ಅಂದರೆ ಸಂಯುಕ್ತ ಪಶು ಆಹಾರ. ಸೊ ಎಲ್ಲ ಪೋಷಕಾಂಶಗಳು ಆ ಪೋಷಾಹಾರದಲ್ಲಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಹಾಲಿನ ಇಳುವರಿಗೆ ಅನುಗುಣವಾಗಿ ಈ ಪೋಷಾಹಾರನ ಕೊಡ್ಬೋದಾಗಿದೆ. ಸೊ ತಾವು ಹೇಳಿದಾಗೆ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ಕಚ್ಚಾ ಪದಾರ್ಥಗಳನ್ನು ಸೇರಿಸಿ ಕೊಡ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಏನಾಗುತ್ತೆ, ಆ ನಿಟ್ಟಿನಲ್ಲಿ ಕಚ್ಚಾ ಪದಾರ್ಥಗಳನ್ನು ಬೇರೆ ಮೂಲಗಳಿಂದ ಅವರು ಖರೀದಿ ಮಾಡಿ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಗೆ ನಮ್ಮ ಪಶುಹಾರಕ್ಕಿಂತ ಸ್ವಲ್ಪ ಪ್ರಮಾಣದ ದರ ಜಾಸ್ತಿ ಆಗ್ತದೆ. ನಾವು 1 ಕೆಜಿ ಪಶುಹಾರಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ, ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರು ಈಗ ನಾವು ಪಶುಹಾರವನ್ನು ಬೇಡಿಕೆಯ ಅನುಗುಣವಾಗಿ ಸಂಘಗಳಿಗೆ ನೇರವಾಗಿ ನಾವು ಸರಬರಾಜು ಮಾಡ್ತಾ ಇರ್ತೀವಿ. ಸಂಘಗಳಲ್ಲಿ ಬೇಡಿಕೆ ಸಲ್ಲಿಸಿ ಸಂಘಗಳಿಂದನೇ ಪಡಿಬೋದಾಗಿರುತ್ತೆ. ಸೊ ಹಾಗಾಗಿ ಯಾಕೆಂದರೆ ಪಶುಹಾರದಲ್ಲೇ ನಿಮಗೆ ಎಲ್ಲ ಪೋಷಕಾಂಶಗಳನ್ನು ಸೇರಿ ಒಂದು ಕಂಪ್ಲೀಟ್ ಫೀಡ್ ಮಾಡಿರೋದ್ರಿಂದ ಸಂಯುಕ್ತ ಹೇಳಿದ್ದು ಅಂದರೆ ಇದರಲ್ಲಿ ಸಸಾರಜನಕದ ಅಂಶ ಇರಬೇಕು, ನಾರಿನ ಅಂಶ ಇರಬೇಕು, ಜಿಡ್ಡಿನ ಅಂಶ ಇರಬೇಕು, ಜೊತೆಗೆ ಒಂದು ರುಚಿಗೆ ಬೇಕಾದಂತಹ ಸಿಹಿ ಖನಿಜಾಂಶಗಳು, ಉಪ್ಪಿನ ಅಂಶ, ಖನಿಜಾಂಶಗಳು ಸಹ ಇರಬೇಕು. ಹೌದು, ಇದೆಲ್ಲಾನು ಒಳಗೊಂಡರೆ ಮಾತ್ರ ಅದು ಕಂಪ್ಲೀಟ್ ಫೀಡ್ ಅಂತ ಹೇಳ್ತೀವಿ, ಪರಿಪೂರ್ಣ ಸಂಪೂರ್ಣ ಆಹಾರ ಪಶುಹಾರ. ಜೊತೆಗೆ ಈ ನಾರಿನ ಅಂಶ ಬಂದಾಗ ಹಸಿರು ಹುಲ್ಲು ಅಥವಾ ಒಣಹುಲ್ಲು, ಹೌದು, ಇವು ಎಷ್ಟು ಮುಖ್ಯ ಅಂತ. ಸೊ ಮುಖ್ಯವಾಗಿ ಈ ನಾರಿನ ಅಂಶವನ್ನು ನಾವು ಕಚ್ಚಾ ನಾರನ್ನು ಈ ಮೇವಿನ ಮೂಲಗಳಿಂದನೇ ಒದಗಿಸ್ಬೇಕಾಗುತ್ತೆ. ಸೊ ಅದರಲ್ಲಿ ಒಣಮೇವು ಯಥೇಚ್ಛವಾದಂಥ ನಾರಿನ ಅಂಶವನ್ನು ಹೊಂದಿರುತ್ತೆ. ಸೊ ಅದರ ಜೊತೆಯಲ್ಲಿ ಹಸಿರು ಮೇವಲ್ಲೂ ಕೂಡ ನಾರಿನ ಅಂಶ ಇರುತ್ತೆ, ಅದರ ಜೊತೆಯಲ್ಲೂ ಕೂಡ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪೋಷಕಾಂಶಗಳು ಅಥವಾ ಸುಲಭವಾಗಿ ಜೀರ್ಣ ಆಗುವಂಥ ಪೋಷಕಾಂಶಗಳು ಕೂಡ ಈ ಮೇವಿನಿಂದ ಸಿಕ್ಕುತ್ತೆ. ಸೊ ನಾವು ಪಶುಹಾರವನ್ನು ಕೊಟ್ಟರೂ ಸಹ ಸೊ ಮೇವನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಕನಿಷ್ಠ ನಾವು ಅದು ಅಷ್ಟೇ, ನಾವು ಒಂದು ರಾಸುವಿನ ಅಂದಾಜು ತೂಕದ 10% ಮೇವನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ ಒಂದು ಲೆಕ್ಕಾಚಾರದ ಪ್ರಕಾರ. ಸುಲಭವಾಗಿ ಹೇಳೋದಾದರೆ ಕನಿಷ್ಠ ಒಂದು 15-20 ಕೆಜಿಯಷ್ಟಾದರೂ ನಾವು ಮೇವನ್ನು ನಾವು ರಾಸುಗಳಿಗೆ ಒದಗಿಸ್ಬೇಕಾಗುತ್ತೆ. ಅಷ್ಟು ನಾವು ಒದಗಿಸಿದಾಗ ಏನಾಗುತ್ತೆ, ರಾಸುಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ಪೋಷಕಾಂಶಗಳು ಸಿಕ್ಕುತ್ತೆ. ಜೊತೆಯಲ್ಲಿ ಪಶುಹಾರದಲ್ಲಿ ಸಿಗದೇ ಇರತಕ್ಕಂಥ ಕಚ್ಚಾ ನಾರು ಕೂಡ ಹೆಚ್ಚುವರಿಯಾಗಿ ಮೇವಿನ ಮುಖೇನ ರಾಸುಗಳಿಗೆ ಕೂಡ ಸಿಕ್ಕುತ್ತೆ. ಸೊ ಈ ರಾಸುವಿನ ಜಠರ ಕ್ರಿಯೆನೂ ಅಷ್ಟೇ, ಜೀರ್ಣಕ್ರಿಯೆನೂ ಅಷ್ಟೇ, ಈ ರಾಸು ಬೆಳೆದಿರತಕ್ಕಂಥ ಮೇವನ್ನು ತಿಂದುಕೊಂಡು ಜೀರ್ಣ ಆಗತಕ್ಕಂಥ ಒಂದು ಜೀರ್ಣಕ್ರಿಯೆ ಇರೋದ್ರಿಂದ ಸೊ ಮೇವು ಕೂಡ ಅಷ್ಟೇ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಇನ್ನು ಮೇವಿನ ತಳಿಗಳನ್ನು ಅಭಿವೃದ್ಧಿಪಡಿಸಿ ಪರಿಚಯಿಸುವಲ್ಲೂ ಸಹ ನಿಮ್ಮ ಒಕ್ಕೂಟದಿಂದ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಅದನ್ನೆಲ್ಲ ಎಷ್ಟು ಮಟ್ಟಿಗೆ ಸ್ವೀಕರಿಸಿದ್ದಾರೆ, ಹೇಗೆ ಅದನ್ನು ಬಳಕೆ ಆಗ್ತಾ ಇದೆ? ಮುಖ್ಯವಾಗಿ ನಾವು ಈಗಾಗಲೇ ಈ ವರ್ಷದಲ್ಲಿ 22-23 ಸಾಲಿಗೆ ಸೀಸನಲ್ ಸೀಡ್ಸ್ ಅಂತ ಹೇಳ್ತೀವಿ. ಈ ಸೀಸನಲ್ ಸೀಡ್ಸ್ ಅಂದರೆ ಮೇವಿನ ಜೋಳ ಮತ್ತು ಮೇವಿನ ಮುಸುಕಿನ ಜೋಳ. ಈ ಒಂದು ಬಿತ್ತನೆ ರೈತರು ಮುಖ್ಯವಾಗಿ ಮಳೆಗಾಲದಲ್ಲಿ ಮಳೆ ಆರಂಭ ಆದಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡ್ಕೋತಾರೆ ಮೇವಿಗಾಗಿ ಅಂತ. ಸೊ ಹಾಗಾಗಿ ಅದನ್ನು ನಾವು ಈ ಸಾರಿ ಮೇವಿನ ಜೋಳ ಮೇವಿನ ಮುಸುಕಿನ ಜೋಳ ಸೇರಿ 3,200 ಕ್ವಿಂಟಲ್ಷ್ಟು ನಮ್ಮ ಸಂಘಗಳಿಂದ ಬೇಡಿಕೆಯನ್ನು ಪಡೆದು 50% ಒಕ್ಕೂಟದಿಂದ ಅನುದಾನ ನೀಡಿ ಕೊಡ್ತಕ್ಕಂಥದ್ದು. ಯಾಕಂದರೆ ಮಳೆಗಾಲದಲ್ಲಿ ಈಗ ಹಾಕ್ಕೊಂಡ್ರೆ ಅವರಿಗೆ ಹೆಚ್ಚು ಕಡಿಮೆ ಒಂದು 70-75 ದಿವಸ ಹಾಳ ಆದ ನಂತರ ರಾಸುಗಳಿಗೆ ಕೊಡಲಿಕ್ಕೆ ಮೇವು ಸಿಗ್ತದೆ. ಒಂದು 2-3 ತಿಂಗಳು ಮಳೆಯೂ ಕೂಡ ಬರೋದ್ರಿಂದ ಈ ಋತುಮಾನ ಮೇವಿನ ಬೀಜಗಳನ್ನು ನಾವು 50% ಕೊಡ್ತಕ್ಕಂಥದ್ದು. ಅದಲ್ಲದೆ ನಮ್ಮ ಮೇವಿನ ಫಾರಮಲ್ಲಿ ಬೇರೆ ಬೇರೆ ತಳಿಯ ಮೇವಿನ ಒಂದು ತಳಿಗಳ ಒಂದು ಪ್ರಾತ್ಯಕ್ಷತೆಯೂ ಕೂಡ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಬಹುವಾರ್ಷಿಕ ಮೇವಿನ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಮೇವಿನ ತಳಿ ಅಂದರೆ ಹೈಬ್ರಿಡ್ ನೇಪಿಯರ್ ಅಂತ ಹೇಳ್ತೀವಿ. ಸೊ ಅದು ಕಬ್ಬಿನ ರೀತಿಯಲ್ಲಿ ಬೆಳೆಯುತ್ತೆ, ಅದಕ್ಕೆ ಬೇಕಾದಂಥ ಬಿತ್ತನೆ ಕಾಂಡಗಳನ್ನು ವರ್ಷಪೂರ್ತಿ ಸಿಕ್ಕೋ ರೀತಿಯಲ್ಲಿ ಅನುದಾನ ದರದಲ್ಲೂ ಕೂಡ ಕೊಡಲಿಕ್ಕೆ ನಮ್ಮ ಫಾರಮಲ್ಲಿ ನಾವು ಅದರ ಕಾಂಡಗಳ ಉತ್ಪಾದನೆಯನ್ನು ಮಾಡ್ತೀವಿ ಮತ್ತು ಕೊಡ್ತೀವಿ. ಸೊ ಅದರ ಜೊತೆಯಲ್ಲಿ ಗಿನಿ ಹುಲ್ಲು ಅಂತ ಹೇಳ್ತೀವಿ, ಮತ್ತು ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ, ಮತ್ತು ದ್ವಿದಳದ ಬೆಳೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಕುದುರೆ ಮಸಾಲ ಅಂತ ಹೇಳ್ತೀವಿ, ವೆಲ್ವೆಟ್ ಬೀಸ್ ಅಂತ. ಇವೆಲ್ಲ ಬಿತ್ತನೆ ಬೀಜಗಳನ್ನು ನಾವು ವರ್ಷಪೂರ್ತಿ ಬೇಡಿಕೆಗೆ ಅನುಸಾರವಾಗಿ ಖರೀದಿ ಮಾಡಿ ಅದರಲ್ಲೂ ಕೂಡ 50% ಅನುದಾನವನ್ನು ಕೊಟ್ಟು ಒಕ್ಕೂಟದಿಂದ ಕೂಡ ನಾವು ವರ್ಷಪೂರ್ತಿ ರೈತರಿಗೆ ನಾವು ಸರಬರಾಜು ಮಾಡ್ತೀವಿ. ಋತುಮಾನ ಬೀಜಗಳನ್ನು ಮಳೆಗಾಲದಲ್ಲಿ ಕೊಡೋದಾದರೆ ಸೊ ನೀರಾವರಿ ವ್ಯವಸ್ಥೆ ಇರತಕ್ಕಂಥ ಎಲ್ಲ ರೈತರು ಕೂಡ ಈ ಒಂದು ಇತರೆ ಬೀಜಗಳನ್ನು ಬಹುವಾರ್ಷಿಕ ಬೀಜಗಳನ್ನು ಕೂಡ ನಾವು ಸಂಘಗಳ ಮುಖೇನ ಅವ್ರು ಬೇಡಿಕೆ ಸಲ್ಲಿಸಿದ್ರೆ ಅದನ್ನು ಕೂಡ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಇನ್ನು ಪಶುವಿನ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಸಲಹೆ ಮಾರ್ಗದರ್ಶನ ನಿಮ್ಮ ಒಕ್ಕೂಟದಿಂದ ಏನೆಲ್ಲ ಇರುತ್ತೆ ಸಾಮಾನ್ಯ? ಹೌದು, ಈ ಪಶುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪಶುವೈದ್ಯರು ಅದನ್ನು ನಿಭಾಯಿಸ್ತಾರೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ಪಶುವೈದ್ಯರು ಇರ್ತಾರೆ. ಒಂದು ತುರ್ತು ಕರೆ ಸೇವೆ ಅಂತೇಳಿ ಇರುತ್ತೆ. ಆಯಾ ತಾಲೂಕಲ್ಲೇ ಪಶುವೈದ್ಯರು ಇರ್ತಾರೆ. ಯಾವುದೇ ರೈತರು ಅವರ ಸಂಘದ ವ್ಯಾಪ್ತಿಯಲ್ಲಿ ರಾಸಿಗೆ ಏನಾದರೂ ತೊಂದರೆ ಉಂಟಾದಂಥ ಸಂದರ್ಭದಲ್ಲಿ ಅಥವಾ ರಾಸಿನ ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಅವರು ತುರ್ತು ಕರೆ ಸೇವೆ ಮಾಡಿದ್ರೆ ಸೊ ನಮ್ಮ ಪಶುವೈದ್ಯರೇ ಆ ರೈತರ ಮನೆಗೆ ಹೋಗಿ ಅಲ್ಲಿ ಹೋಗಿ ಅವ್ರಿಗೆ ಉಚಿತವಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು. ಬಟ್ ಟೋಕನ್ನಿಗೆ ಮಾತ್ರ 100 ರೂಪಾಯಿಯನ್ನು ನಾವು ಚಾರ್ಜ್ ಮಾಡ್ತೇವೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದು, ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು, ಅದಕ್ಕೆ ಅಗತ್ಯವಾದಂಥ ಮೆಡಿಸಿನನ್ನು ಕೊಡ್ತಕ್ಕಂಥದ್ದು ನಮ್ಮ ಪಶುವೈದ್ಯರು ಕೂಡ ಮಾಡ್ತಾರೆ. ಅದಲ್ಲದೇ ಕೂಡ ಸಂಘಗಳಲ್ಲಿ ಬಹಳ ಮುಖ್ಯವಾದಂಥ ಬೇಕಾದಂಥ ಪ್ರಥಮ ಚಿಕಿತ್ಸೆ ಔಷಧಿಗಳನ್ನು ಕೂಡ ನಾವು ಸಂಘದಲ್ಲಿ ಇರಿಸ್ತಿರ್ತೀವಿ, ಮತ್ತು ಪ್ರಥಮ ಚಿಕಿತ್ಸಾ ಕಾರ್ಯಕರ್ತರು ಕೂಡ ಇರ್ತಾರೆ. ಸೊ ಚಿಕ್ಕ ಪುಟ್ಟ ತೊಂದರೆಗಳಾದಂಥ ಸಂದರ್ಭದಲ್ಲಿಯೂ ಕೂಡ ಪ್ರಥಮ ಚಿಕಿತ್ಸೆ ಸೌಲಭ್ಯಗಳನ್ನು ಪಡೆಯಬಹುದು. ಇನ್ನು ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳ್ದಂಗೆ ಪಶುಹಾರ ಕೊಡ್ತಕ್ಕಂಥದ್ದು ಅವರಿಗೆ ತಿಂಗಳಿಗೊಮ್ಮೆ ಸಂಘದ ಬೇಡಿಕೆ ಅನುಸಾರ ಸೊ ನಮ್ಮ ವಾಹನದ ಮೂಲಕ ನಮ್ಮ ಪಶುಹಾರ ಘಟಕಗಳಿಂದ ಅಂದರೆ ನಮ್ಮ ಹಾಲು ಮಹಾಮಂಡ್ಯ ಪಶುಹಾರ ಘಟಕಗಳಿಂದ ಉತ್ಪಾದನೆ ಅಂತ ಪಶುಹಾರವನ್ನು ನಾವು ಸಾಗಾಣಿಕೆ ಮಾಡ್ತೀವಿ. ಅದರ ಜೊತೆಗೂ ಕೂಡ ಹಾಲಿನ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ, ರಾಸುವಿನ ಆರೋಗ್ಯ ಕಾಪಾಡಲಿಕ್ಕೆ ಖನಿಜ ಮಿಶ್ರಣವನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇವು ಭಾಳ ಮುಖ್ಯವಾದಂಥ ಸೌಲಭ್ಯಗಳು ಈ ಒಂದು ರಾಸುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹಾಲು ಉತ್ಪನ್ನ ಇದೇನಿದೆ ಇದು ಸಂಪೂರ್ಣವಾಗಿ ದೇಸಿ ಉತ್ಪನ್ನವಾಗಿ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ಹೈನುಗಾರರು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ದೇಸಿ ತಳಿಯ ರಾಸುಗಳನ್ನು ಪಾಲನೆ ಮಾಡಿ ಅದನ್ನು ಬೇರೆಯ ಅಥವಾ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥದ್ದು, ಅಲ್ಲಿ ಹಾಲಿನ ಉತ್ಪನ್ನದ ಪ್ರಮಾಣ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಆ ದರನೂ ಸಹ ಹಾಗಾಗಿದೆ. ಇದು ಸಾಕಷ್ಟು ಜನರನ್ನು ಇದು ಸೆಳೀತಾ ಇದೆ ಆರೋಗ್ಯದ ದೃಷ್ಟಿಯಿಂದ, ಮತ್ತು ಸಾವಯವ ದೃಷ್ಟಿ ಉತ್ಪನ್ನವಾಗೇ ಅದು ಪರಿಗಣಿಸಲ್ಪಟ್ಟು ಅದಕ್ಕೆ ಬೇಕಾದಂತಹ ಬೇಡಿಕೆಯನ್ನು ಸಹ ಪಡ್ಕೊಳ್ತಾ ಇದೆ. ಈ ಕುರಿತಾಗಿ ತಾವೇನು ಹೇಳೋದಕ್ಕೆ ಬಯಸ್ತೀರಿ? ಇದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂದರೆ ಇಂಡಿಜಿನಿಯಸ್ ಅಂತ ಹೇಳ್ತೀವಿ, ಇಂಡಿಜಿನಿಯಸ್ ಬ್ರೀಡಿಂದ ಬರತಕ್ಕಂಥ ಹಾಲು ಅಲ್ಲದೆ ಕೂಡ ಸಾವಯವಯುತವಾದಂಥ ಹಾಲನ್ನು ಮಾರಾಟ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಿಮಗೆ ಗೊತ್ತಿರಬಹುದು ನಮ್ಮ ದೇಸಿ ತಳಿಗಳು ಅದರಲ್ಲಿ ಹಾಲಿನ ಉತ್ಪಾದನೆ ಭಾಳಷ್ಟು ಕಡಿಮೆ ಇರ್ತದೆ. ಸೊ ಹಾಗಾಗಿ ಜೊತೆಯಲ್ಲಿ ಕೆಲವು ಪೋಷಕಾಂಶಗಳಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಅಂದರೆ ಅಲ್ಲೇ ಅದರಲ್ಲಿ ಸ್ವಲ್ಪ ಜಿಡ್ಡಿನ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಅಥವಾ ಆ ಹಾಲಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಕೆಲವೊಂದು ಅಂಶಗಳು ಕೂಡ ಈ ಹಾಲಿಗಿಂತ ಸ್ವಲ್ಪ ಮಟ್ಟದಲ್ಲಿ ಹೆಚ್ಚಿಗೆ ಇರಬಹುದು ಅನ್ನೋದು ಕೂಡ ಕೆಲವು ಅಧ್ಯಯನಗಳು ಕೂಡ ಹೇಳುತ್ತೆ. ಜೊತೆಯಲ್ಲಿ ಕೂಡ ಈ ಬೇರೆ ಉಳಿಕೆಗಳು ಅಂದರೆ ನಾವು ಪೆಸ್ಟಿಸೈಡ್ ರೆಸಿಡ್ಯೂಸ್ ಅಂತೀವಿ, ಅಂದರೆ ಕೀಟನಾಶಕಗಳ ಉಳಿಕೆಗಳಂತ ಇರ್ಬೋದು, ಅಥವಾ ಇಲಾಖೆಯ ರಾಸುಗಳಿಗೆ ನಾವು ಇಂಜೆಕ್ಷನನ್ನು ಕೊಡ್ತೀವಿ ತೊಂದರೆ ಆದಂಥ ಸಂದರ್ಭದಲ್ಲಿ ಆಂಟಿಬಯೋಟಿಕನ್ನು ಕೊಡ್ತಕ್ಕಂಥ ಆ ಉಳಿಕೆ ಪ್ರಮಾಣಗಳು ಹಾಲಲ್ಲಿ ಬಹಳಷ್ಟು ಕಡಿಮೆ ಅಥವಾ ಇಲ್ಲದೇ ಇರೋ ರೀತಿಯಲ್ಲಿ ಇರುತ್ತೆ. ಜೊತೆಯಲ್ಲಿ ಇನ್ನೂ ಮುಖ್ಯವಾಗಿ ಆ ರಾಸುಗಳನ್ನು ಅಂದರೆ ಇಂಡಿಜಿನಿಯಸ್ ಬ್ರೀಡ್ಗಳನ್ನು ಹೊರಗಡೆ ಹೋಗಿ ಮೇಯಿಸ್ತಕೊಂಡು ಬರತಕ್ಕಂಥ ಪದ್ಧತಿನೂ ಕೂಡ ಹೆಚ್ಚು ಇರುತ್ತೆ. ಸೊ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಆ ಹಾಲಿನಲ್ಲಿ ಈ ನಮ್ಮ ಇಲಾಚಿ ಹಸುಗಳಿಗಿಂತ ಆ ಹಸುಗಳಲ್ಲಿ ಸ್ವಲ್ಪ ಪ್ರಮಾಣದ ಗುಣಮಟ್ಟದಲ್ಲೂ ಕೂಡ ಹೆಚ್ಚಿಗೆ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ದರ ಹೆಚ್ಚಿಗೆ ಕೂಡ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಒಂದು ಉತ್ಪನ್ನವಾಗಿ ಅವರ ಆಯ್ಕೆಗೆ ಬಿಟ್ಟಿದ್ದು. ಹೌದು, ಅದನ್ನು ಸೊ ಹಾಗಾಗಿ ಮಾರಾಟ ಮಾಡೋದು. ಆದರೆ ಮೂಲ ವಸ್ತು ಒಂದೇ ರೀತಿ ಇರುತ್ತೆ ಅಂತ ನೀವು ಹೇಳಿದ್ರಿ. ಕೆಲವೊಂದು ಅಂಶಗಳು ಆಲ್ಮೋಸ್ಟ್ ಒಂದೇ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಉಳಿಕೆಗಳು ಈಗ ಆಂಟಿಬಯೋಟಿಕ್ ಉಳಿಕೆ ಇರ್ಬೋದು ಅಥವಾ ಫ್ಲೋಟಾಕ್ಸಿನ್ ಉಳಿಕೆಗಳು ಪೆಸ್ಟಿಸೈಡ್ ಉಳಿಕೆಗಳು ಇಲ್ಲದೇ ಇರ್ಬೋದು, ಅದರಿಂದ ಆ ಹಾಲಿಗೆ ಬೇಡಿಕೆ ಕೂಡ ಹೆಚ್ಚು ಇರುತ್ತೆ. ಇನ್ನು ಹೈನು ಉದ್ಯಮದಲ್ಲಿ ಸುಸ್ಥಿರತೆಯನ್ನು ಕುರಿತಾಗಿ ಹೇಳಿದ್ದೀರಿ, ಪರಿಸರ ಪೌಷ್ಟಿಕತೆ ಸಾಮಾಜಿಕ ಆರ್ಥಿಕ ಸಬಲತೆ ಎಲ್ಲ ವಿಚಾರಗಳ ಬಗ್ಗೆನೂ ಮನವರಿಕೆ ಮಾಡಿಕೊಟ್ಟಿದ್ವಿ. ಇಷ್ಟಿದ್ದರೂ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ ನಾವು ಡಾಕ್ಟರ್ ಎಲ್ ಆರ್ ಕರಿಬಸವರಾಜ್ ಅವರ ಜೊತೆ ದೂರವಾಣಿ ಮೂಲಕ ಒಂದಿಷ್ಟು ಮಾಹಿತಿ ಪಡ್ಕೊಳ್ಬಹುದಾ ಅಂತ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. 7760968442 7760968442 7760968442 ಇದು ನನ್ನ ದೂರವಾಣಿ. ರೈತರು ಅವ್ರಿಗೇನಾದರೂ ಮೇವು ಪಶುಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಸುಗಳಿಗೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಗಳಿದ್ದಲ್ಲಿ ಅವರು ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದು, ಮಾಹಿತಿನ ಕೂಡ ಪಡಿಬಹುದು. ಬಹಳ ಸಂತೋಷ ಡಾಕ್ಟರ್ ಎಲ್ ಆರ್ ಕರಿಬಸವರಾಜು ಅವರೇ. ಇಷ್ಟೊತ್ತು ಹೈನು ಉತ್ಪಾದನೆಯಲ್ಲಿ ಅಭಿವೃದ್ಧಿ ಪಡಿಬೇಕಾದರೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು, ಈ ಬಗ್ಗೆ ಸಾಕಷ್ಟು ವಿವರಣೆಯೊಂದಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಧನ್ಯವಾದಗಳು. ಇದೇ ರೀತಿಯ ವಿಚಾರಗಳನ್ನು ಒಳಗೊಂಡ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೈಸೂರು ಹಾಲು ಒಕ್ಕೂಟದ ಪಶು ಆಹಾರ ವಿಭಾಗದ ಉಪ ವ್ಯವಸ್ಥಾಪಕರಾದ